ಇನ್ನು ಮುಂದೆ ಕೇಳಿ ಅಣಬೆ ಪೌಷ್ಟಿಕತೆ ಮತ್ತು ಉತ್ಪಾದನೆ ಕುರಿತು ತೋಟಗಾರಿಕೆ ಇಲಾಖೆಯ ಬೆಂಗಳೂರು ಹುಳಿಮಾವು ಜೈವಿಕ ಕೇಂದ್ರದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎನ್ಎಸ್ ರುಕ್ಮಿಣಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾ ವರುಣ್ ಅಮೀನ್ಗಡ್ ಅವರೊಂದಿಗೆ ಸಂವಾದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಣಬೆ ಬೇಸಾಯದ ಬಗ್ಗೆ, ಅಣಬೆಯ ಪ್ರಾಮುಖ್ಯತೆ ಬಗ್ಗೆ, ಮತ್ತು ಈ ಅಣಬೆ ಬೇಸಾಯವನ್ನು ಯಾರ್ಯಾರು ಮಾಡ್ಕೋಬಹುದು, ಇದಕ್ಕೆ ತರಬೇತಿ ಸೌಲಭ್ಯ ಎಲ್ಲಿ ಸಿಗುತ್ತೆ, ಮತ್ತು ಸರ್ಕಾರದಿಂದ ಈ ಅಣಬೆ ಬೇಸಾಯದ ಒಂದು ಪ್ರೋತ್ಸಾಹಕ್ಕೆ ಏನೇನು ಯೋಜನೆಗಳಿದ್ದಾವೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯ ಹುಳಿಮಾವು ಜೈವಿಕ ಕೇಂದ್ರದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂಥ ಎಸ್ ಎನ್ ರುಕ್ಮಿಣಿಯವರು, ಹಾಗೆಯೇ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂಥ ವರುಣ್ ಅಮೀನ್ಗಡ್ ಅವರು. ನಮಸ್ಕಾರ ರುಕ್ಮಿಣಿಯವರೇ. ನಮಸ್ಕಾರ ಸರ್. ನಮಸ್ಕಾರ ವರುಣ್ ಅವರೇ. ನಮಸ್ಕಾರ ಸರ್. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪ್ರಾರಂಭದಲ್ಲಿ ರುಕ್ಮಿಣಿಯವರೇ, ಈ ಅಣಬೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಜೊತೆಗೆ ನಮ್ಮ ಜನಸಾಮಾನ್ಯರು ಇದನ್ನು ಯಾತಕ್ಕಾಗಿ ಬಳಸಬೇಕು ಅಂತೀರಿ? ಅಣಬೆ ಅತಿ ಹೆಚ್ಚು ಬಗೆಯ ಉತ್ತಮ ಗುಣಮಟ್ಟದ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಪರಿಪೂರ್ಣ ಆಹಾರ. ಇದು ಸಸ್ಯಾಹಾರಿ ಆಹಾರ. ಇದೊಂದು ಪ್ರಕೃತಿ ನಮಗೆ ನೀಡಿರುವಂತಹ ಒಂದು ಅಮೂಲ್ಯವಾದ ಆಹಾರ ಅಂತ ಹೇಳಬಹುದು. ಯಾಕೆಂದರೆ ಇದು ಎಲ್ಲ ವಯಸ್ಸಿನವರೆಗೂ ಸಹ ಬಹಳ ಸೂಕ್ತವಾದ ಆಹಾರ. ಯಾಕೆಂದರೆ ಇದರಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಗಳು, ಜೀವಸತ್ವಗಳು, ನಾರಿನಂಶ ಹೆಚ್ಚಿರುತ್ತೆ, ಲವಣಾಂಶಗಳು ಜಾಸ್ತಿ ಇರುತ್ತೆ. ಆದರೆ ಇದರಲ್ಲಿರುವ ಕೊಬ್ಬಿನ ಅಂಶ ಏನಿದೆ ಬಹಳ ಕಡಿಮೆ ಇದೆ. ಸಕ್ಕರೆ ಮತ್ತು ಶರ್ಕರ ಪಿಷ್ಟಗಳು ಸಹ ಬಹಳ ಕಡಿಮೆ ಇದೆ. ಹಾಗಾಗಿ ಇದು ಬಹಳ ಆರೋಗ್ಯಕಾರಿಯಾದ ಆಹಾರ ಆಗಿದೆ. ಇದರ ಜೊತೆಗೆ ಥೈಮಿನ್, ರೈಬೋಫ್ಲಾವಿನ್, ನಿಯೋಸಿನ್, ಬಯೋಟಿನ್ ಅಂತಹ ಬಹಳ ಉತ್ತಮ ವಿಟಮಿನ್ಗಳಿದೆ. ಪೊಟ್ಯಾಸಿಯಂ ಮತ್ತು ರಂಜಕಗಳ ಅಂಶಗಳು ಸಹ ಜಾಸ್ತಿ ಇದೆ. ಆದರೆ ಕಡಿಮೆ ಪ್ರಮಾಣದ ಸೋಡಿಯಂ ಇದೆ. ಇವೆಲ್ಲ ಕಾರಣಗಳಿಂದ ಬಹಳ ಇದು ಉತ್ತಮವಾದ ಆಹಾರ ಆಗಿದೆ. ಮತ್ತು ಇದು ಬಹಳ ಔಷಧೀಯ ಗುಣಗಳನ್ನು ಸಹ ಹೊಂದಿದೆ. ಇದರಲ್ಲಿ ಕ್ಯಾಲೋರಿ ಅಂಶ ತುಂಬ ಕಡಿಮೆ ಇರೋದ್ರಿಂದ ಸ್ಥೂಲಕಾಯ ವ್ಯಕ್ತಿಗಳಿಗೆ ಉತ್ತಮ ಆಹಾರ, ಡಯಟ್ಗೆ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ಇಲ್ಲವೇ ಇಲ್ಲ. ಹಾಗಾಗಿ ಮಧುಮೇಹಿ ರೋಗಿಗಳಿಗೆ ಬಹಳ ಪರ್ಯಾಯವಾದ ಆಹಾರ ಆಗಿದೆ. ಕಡಿಮೆ ಕೊಬ್ಬಿನ ಅಂಶ ಇರೋದ್ರಿಂದ ಹೃದಯ ರೋಗಿಗಳಿಗೆ ಒಳ್ಳೆಯದು. ಉತ್ತಮ ಗುಣಮಟ್ಟದ ಪ್ರೋಟೀನ್ಗಳಿರೋದ್ರಿಂದ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ಬಹಳ ಉತ್ತಮವಾದ ಆಹಾರ ಅನಿಸುತ್ತೆ. ಉತ್ತಮ ಗುಣಮಟ್ಟದ ಕಬ್ಬಿಣಾಂಶ ಇರೋದ್ರಿಂದ ಅನೀಮಿಯಾ ರೋಗಿಗಳಿಗೆ ಸಹ ಬಹಳ ಒಳ್ಳೆಯದು. ಮತ್ತು ಮುಖ್ಯವಾದ ಇನ್ನೊಂದು ಅಂದರೆ ಇದರಲ್ಲಿ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಅನುಪಾತ ಹೆಚ್ಚಿದೆ. ಅಂದರೆ ಪೊಟ್ಯಾಸಿಯಂ ಅಂಶ ಬಹಳ ಹೆಚ್ಚಿದೆ, ಸೋಡಿಯಂ ಅಂಶ ತುಂಬ ಕಡಿಮೆ ಇದೆ. ಈ ಕಾರಣದಿಂದ ರಕ್ತದೊತ್ತಡದ ಸಮಸ್ಯೆ ಇರೋರಿಗೆ ಬಹಳ ಉತ್ತಮವಾದ ಆಹಾರ. ಮತ್ತು ಹೆಚ್ಚಿನ ನಾರಿನಂಶ ಇರೋದ್ರಿಂದ ಮಲಬದ್ಧತೆ ನಿವಾರಣೆಗೆ ಬಹಳ ಒಳ್ಳೆಯದು. ಮತ್ತು ಕೆಲವೊಂದು ಅಣಬೆ ತಳಿಗಳು, ಅಂದರೆ ಉದಾಹರಣೆಗೆ ಶಿಟಾಕೆ ಅಣಬೆ ಅಂತಹ ಅಣಬೆಯನ್ನು ತಗೊಂಡ್ರೆ ಅಂತಹ ಅಣಬೆಗಳು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಅಂದರೆ ಕ್ಯಾನ್ಸರ್ನ ತಡೆಗಟ್ಟುವಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಹಾಗಾಗಿ ಈ ನಿಟ್ಟಿನಲ್ಲೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ಈ ಅಣಬೆನಲ್ಲಿ ಪೋಷಕಾಂಶ ಮತ್ತು ಔಷಧೀಯ ಗುಣಗಳೇ ಅಲ್ಲದೆ ಈ ಅಣಬೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾವು ಸಮಗ್ರ ಮತ್ತು ಸ್ಥಿರ ಅಭಿವೃದ್ಧಿಗೆ ಒಂದು ಮಾರ್ಗ ಅಂತ ನಾವು ಇದನ್ನ ಅನುಸರಿಸಬಹುದು. ಈ ಒಂದು ಮಾರ್ಗದ ಮೂಲಕ ನಮ್ಮ ರೈತರು ಮತ್ತೆ ಜನಸಾಮಾನ್ಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರಿ? ಅಣಬೆ ವ್ಯವಸಾಯ ಮೂಲದಿಂದ ಬರುವಂತಹ ತ್ಯಾಜ್ಯಗಳು, ಅಂದರೆ ಕೃಷಿ ತ್ಯಾಜ್ಯಗಳ ಸಹಾಯದಿಂದ ಮನೆ ಅಂಗಳದಲ್ಲೇ ಬೆಳೆಯಬಹುದಾದಂತಹ ಬೆಳೆ ಸರ್. ಹಾಗಾಗಿ ಇಲ್ಲಿ ಹೆಚ್ಚಿನ ಭೂಮಿಯ ಅಗತ್ಯತೆ ಇರೋದಿಲ್ಲ. ಆದ್ದರಿಂದ ಅಣಬೆ ಕೃಷಿಯಿಂದ ಕಡಿಮೆ ವೇಳೆಯಲ್ಲಿ ಮತ್ತು ಅತ್ಯಲ್ಪ ಪ್ರದೇಶದಲ್ಲಿ ಅಧಿಕ ಇಳುವರಿ ಪಡೆಯಬಹುದಾದಂತಹ ಬೆಳೆ ಇದು. ಹೀಗಾಗಿ ರೈತರಿಗೆ, ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಒಂದು ವರದಾನ ಅಂತಲೇ ಹೇಳಬಹುದು ಈ ಅಣಬೆ ಕೃಷಿ. ಮತ್ತು ಇದಕ್ಕೆ ಹೆಚ್ಚು ನೀರು ಬೇಕಾಗಲ್ಲ, ಆದರೆ ಇದನ್ನು ಬೆಳೆಯಲು ಉತ್ತಮ ತೇವಾಂಶವನ್ನು ಕಾಪಾಡಬೇಕಾಗುತ್ತೆ. ಅನಾವೃಷ್ಟಿ ಮತ್ತು ಅತಿವೃಷ್ಟಿ ಎಂತಹ ಸಂದರ್ಭಗಳಿದ್ರೂ ಕೂಡ ಅಣಬೆ ಕೃಷಿಯನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಮನೆಯ ಬಳಕೆಗೂ ಸಹ ಕಡಿಮೆ ಖರ್ಚಿನಲ್ಲಿ ಅಣಬೆಯನ್ನು ಉತ್ಪಾದನೆ ಮಾಡಿ ನಾವೇ ನಮ್ಮ ಅಡುಗೆಯಲ್ಲಿ ಬಳಸ್ಕೊಳ್ಬಹುದು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಇದನ್ನ ಉತ್ಪಾದನೆ ಮಾಡಬಹುದು, ಮನೆ ಮಟ್ಟಿಗೂ ಮಾಡಬಹುದು. ಹಾಗೆ ದೊಡ್ಡ ಇಂಡಸ್ಟ್ರಿಯಲ್ ಲೆವೆಲ್, ಅಂದ್ರೆ ದೊಡ್ಡ ಮಟ್ಟದಲ್ಲೂ ಸಹ ನಾವು ಇದನ್ನ ಉತ್ಪಾದನೆ ಮಾಡಬಹುದು. ಅಂದ್ರೆ ಅಣಬೆ ಸಾಕಷ್ಟು ಉಪಯೋಗಗಳನ್ನು ಹೊಂದಿದೆ. ಈಗಾಗಲೇ ತಾವು ತಿಳಿಸಿದಾಗೆ ಇದು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿದೆ, ಔಷಧೀಯ ಗುಣಗಳನ್ನು ಹೊಂದಿದ್ದಾಗಿಯೂ ಕೂಡ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಜನಪ್ರಿಯ ಆಗಿಲ್ಲ. ಮುಖ್ಯವಾಗಿ ಇದಕ್ಕೆ ಏನಾದರೂ ಕಾರಣಗಳಿದಾವೆಯೇ? ಈಗಾಗಲೇ ಉತ್ತರ ಭಾರತದಲ್ಲಿ ಅಂದರೆ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್, ಉತ್ತರ ಪ್ರದೇಶ್ ಈ ರಾಜ್ಯಗಳಲ್ಲಿ, ಮತ್ತು ದಕ್ಷಿಣ ಭಾರತಕ್ಕೆ ಬಂದರೆ ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಅಣಬೆ ಉತ್ಪಾದನೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಣಬೆ ಬಳಕೆ ಮತ್ತು ಉತ್ಪಾದನೆ ಎರಡೂ ಇರೋದಿಲ್ಲ. ಇದಕ್ಕೆ ಕಾರಣಗಳೇನಿರಬಹುದು ಅಂದರೆ, ಬಹುತೇಕ ಜನರಲ್ಲಿ ಅಣಬೆ ಒಂದು ಮಾಂಸಾಹಾರಿ ಆಹಾರ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಇದು ಶುದ್ಧ ಸಸ್ಯಾಹಾರಿ ಆಹಾರ, ಹಾಗಾಗಿ ಇದು ಮಾಂಸಾಹಾರಿ ಅಲ್ಲ. ಮತ್ತು ಇನ್ನೊಂದು, ಅಣಬೆ ತಿಪ್ಪೆ ಮೇಲೆ ಬೆಳೆಯುತ್ತೆ, ಹಾಗಾಗಿ ಇದು ಶುದ್ಧ ಅಲ್ಲ, ಮತ್ತು ಅಲರ್ಜಿ ಉಂಟಾಗುತ್ತೆ ಅನ್ನೋ ಕೆಲವರಲ್ಲಿ ನಂಬಿಕೆ ಇದೆ. ಆದರೂ ಇದು ಸಹ ತಪ್ಪು. ಯಾಕೆಂದರೆ ನಾವು ದಿನನಿತ್ಯ ಬಳಸುವಂತಹ ದವಸ ಧಾನ್ಯಗಳಿರಬಹುದು ಅಥವಾ ಬೇಳೆಕಾಳುಗಳು, ಹಣ್ಣು ಹಂಪಲುಗಳು, ಏನೇ ಆದರೂ ನಾವು ಅವುಗಳನ್ನು ಮಣ್ಣಲ್ಲೇ ಬೆಳೆಯೋದು ಮತ್ತು ಅವಕ್ಕೆ ತಿಪ್ಪೆ ಗೊಬ್ಬರ ನೀಡಿದಾಗಲೇ ಅವುಗಳು ಫಸಲು ಹೆಚ್ಚಾಗಿ ಗುಣಮಟ್ಟ ಹೆಚ್ಚಾಗುತ್ತೆ. ಅದೇ ರೀತಿ ಯಾವುದೇ ರಾಸಾಯನಿಕಗಳಿಲ್ಲದೆ ಮರದ ದಿಮ್ಮೆಗಳ ಮೇಲೆ ಇರಬಹುದು ಅಥವಾ ಭತ್ತ, ರಾಗಿ, ಕಬ್ಬು ಇತ್ಯಾದಿ ಹುಲ್ಲಿನ ಮೇಲೆ ಸಾವಯವ ಗೊಬ್ಬರದ ಮೇಲೆ ಅಣಬೆ ಬೆಳೆಯುತ್ತೆ. ಹಾಗಾಗಿ ಇದು ಶುದ್ಧ ಮತ್ತು ಕ್ಷೇಮ ಅಂತ ಎರಡೂ ಹೇಳಬಹುದು. ಪ್ರಕೃತಿ ನೀಡಿರೋ ಸ್ವಾಭಾವಿಕ ಸಾವಯವ ಮೂಲಗಳ ಮೇಲೆ ಬೆಳೆಯುವ ಅಣಬೆ ಬಗ್ಗೆ ಈ ರೀತಿ ನಂಬಿಕೆಗಳೇನು ನಿಜ ಅಲ್ಲ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಕೆಲವೊಂದು ಕಡೆ ಅಣಬೆ ವಿಷಕಾರಿ ಎಂಬ ಭಯ ಇದೆ. ಅದೇನು ಹೌದು, ಕಾಡಿನಲ್ಲಿ ಜಮೀನುಗಳಲ್ಲಿ ಬೆಳೆಯೋ ಕೆಲವು ಬಗೆಯ ತಳಿಗಳು ವಿಷಕಾರಿ ಹೌದು. ಅಣಬೆಗಳು ಅಲ್ಲಿ ಬಹಳ ಚಂದವಾಗಿ ಸೊಗಸಾ ಕಾಣಿಸ್ತಿದ್ರು, ಅದು ವಿಷಕಾರಿ ಇರಬಹುದು ಸಹಜವಾಗಿ ಬೆಳೆತಿದ್ದಾಗ. ಆದ್ರಿಂದ ಅವುಗಳ ಬಗ್ಗೆ ಮಾಹಿತಿ ಇಲ್ಲದಲೇ ಬಳಸದಲೇ ಇರೋದು ಯೋಗ್ಯ. ಆದರೆ ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಉತ್ತಮ ಗುಣಮಟ್ಟದ ಅಣಬೆಗಳನ್ನು ಗುರುತಿಸಿ, ತಳಿಗಳನ್ನು ಗುರುತಿಸಿ ಅವುಗಳನ್ನು ಪ್ರಯೋಗಾಲಯಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಉಪಯೋಗಿಸಿ ನಂತರ ಅದನ್ನು ಅಣಬೆ ಬೀಜ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಣಬೆ ಉತ್ಪಾದನೆ ಮಾಡೋದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮತ್ತು ಅಣಬೆಯ ಮಹತ್ವ ಅಂದರೆ ಇವುಗಳಲ್ಲಿರುವ ಪೋಷಕಾಂಶ ಮತ್ತು ಔಷಧೀಯ ಗುಣಗಳ ಬಗ್ಗೆ ಜನಗಳಲ್ಲಿ ಅರಿವು ಅಷ್ಟು ಇಲ್ಲ, ಇದು ಒಂದು ಸಹ ಕಾರಣ ಇರಬಹುದು. ಮತ್ತು ಇನ್ನೊಂದು, ಅಣಬೆ ಉತ್ಪಾದನೆಯ ವಿಧಾನ ಮತ್ತು ಅಣಬೆ ಬೀಜದ ಲಭ್ಯತೆಯ ಕೊರತೆ, ಇವುಗಳು ಕೂಡ ಅಣಬೆ ಉತ್ಪಾದನೆಯಲ್ಲಿ ಆಸಕ್ತಿ ಹೊಂದಿರುವವ್ರಿಗೆ ಇರುವ ತೊಡಕುಗಳು ಅಂತ ಕಾಣಿಸುತ್ತೆ. ಈ ಕಾರಣಗಳಿಂದ ಅದು ಹೆಚ್ಚು ಜನಪ್ರಿಯ ಆಗಿಲ್ಲ ಇನ್ನು ನಮ್ಮ ರಾಜ್ಯದಲ್ಲಿ. ಅಂದರೆ ಅಣಬೆ ಬೀಜದ ಒಂದು ಲಭ್ಯತೆ ಕೊರತೆ ಕೂಡ ಇದೆ ಅಂತ ಹೇಳ್ಬೋದು. ಆದರೆ ನಮ್ಮ ಜೈವಿಕ ಕೇಂದ್ರದಲ್ಲಿ ಬಹಳ ಸುಸಜ್ಜಿತ ಅಣಬೆ ಬೀಜೋತ್ಪಾದನಾ ಕೇಂದ್ರ ಇದೆ. ಇಲ್ಲಿ ನಾವು ಉತ್ತಮ ಗುಣಮಟ್ಟದ ಅಣಬೆ ಬೀಜವನ್ನು ಸಿದ್ಧಪಡಿಸಿ ಇಲಾಖಾ ದರದಲ್ಲಿ ಮಾರಾಟ ಮಾಡ್ತಾ ಇದೀವಿ. ಈಗ ವರುಣ್ ಅಮೀನ್ಗಂಡ್ ಅವರೇ, ತಾವು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಮುಖ್ಯವಾಗಿ ಈ ಅಣಬೆಯಲ್ಲಿ ಯಾವ್ಯಾವ ಬಗೆಯ ತಳಿಗಳಿದ್ದಾವೆ, ವಿಧಗಳಿದ್ದಾವೆ, ಇವುಗಳನ್ನು ಯಾವ ರೀತಿಯಾಗಿ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡ್ತೀರಾ? ಸರ್, ಅಣಬೆಯಲ್ಲಿ ಈಗ ನಮ್ಮ ಜನಸಾಮಾನ್ಯರಲ್ಲಿ ತುಂಬ ಜನಕ್ಕೆ ಗೊತ್ತಿರೋದಂದರೆ ಬಟನ್ ಮಶ್ರೂಮ್ ಅಂದರೆ ಬಿಳಿಗುಂಡು ಅಣಬೆ ಅಂತ ಹೇಳ್ತೀವಿ. ಆದರೆ ಅದನ್ನು ಬೆಳೆಸಲಿಕ್ಕೆ ನಮಗೆ 18-20 degrees ಸೆಲ್ಸಿಯಸ್ ಉಷ್ಣಾಂಶನ ಮೇಂಟೈನ್ ಮಾಡಬೇಕಾಗುತ್ತೆ, ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ರಾಜ್ಯದ ಕಂಡೀಷನ್ಸ್ಗೆ ತಕ್ಕಂತೆ ಬೆಳೆಯುವಂಥದ್ದು ಸುಮಾರು ಅಣಬೆ ಇದ್ದಾವೆ. ಪೋಷಕಾಂಶ ಆಗಲಿ ಅದನ್ನು ತುಂಬ ಚೆನ್ನಾಗಿ ಹೊಂದಿರುತ್ತದೆ. ಅದರಲ್ಲಿ ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆಯಿಸ್ಟರ್ ಮಶ್ರೂಮ್ ಅಂದರೆ ಕನ್ನಡದಲ್ಲಿ ಚಿಪ್ಪು ಅಣಬೆ ಅಂತ ಹೇಳ್ತೀವಿ. ಸೊ ಆ ಅಣಬೆನ ನಮ್ಮ ಕೃಷಿ ತ್ಯಾಜ್ಯಗಳು ಮುಂಚೆ ಮೇಡಮ್ ಹೇಳ್ದಂಗೆ ಭತ್ತದುಲ್ಲಾಗಲಿ ಮಲೆನಾಡು ಕಡೆಯವ್ರು ಕೆಲವರು ಇದ್ರೆ ಅಡಕೆ ಸಿಪ್ಪೆ, ಈಗ ನಮ್ಮ ಗುಲ್ಬರ್ಗ ಕಡೆ ಇರೋರು ಅವರು ತೊಗರಿಕಾಯಿ ಬೆಳೀತಾರೆ. ಸೊ ತೊಗರಿ ಬೆಳೆ, ಸೊ ಆ ತೊಗರಿ ಬೆಳೆದು ಹೊಟ್ಟೆನು ಬರುತ್ತೆ ಸಪ್ರೇಟ್ ಮಾಡಿ ಅದನ್ನು ಯೂಸ್ ಮಾಡ್ಕೋದು. ಸೊ ನಮ್ಮಲ್ಲಿ ಯಾವುದು ಲೋಕಲಿ ಯಾವುದು ಜಾಸ್ತಿ ಕೃಷಿ ತ್ಯಾಜ್ಯಗಳು ಸಿಗ್ತವೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ಬೋದು. ಅಂದರೆ ಎಸೆದ ಬದಲಿ ಅಥವಾ ಕೆಲವು ಕಡೆ ಬರ್ನ್ ಮಾಡ್ತಾರೆ, ಸುಡ್ತಾರೆ, ಅದನ್ನು ಮಾಡೋದು ಬದಲು ಅದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ಅಣಬೆ ಬೆಳೆಸ್ಕೊಂಡು ಸೊ ನಮಗೆ ಈ ಕಡೆ ಒಳ್ಳೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಜೊತೆಗೆ ಸೊ ಈಗ ಆಯಿಸ್ಟರ್ ಮಶ್ರೂಮಲ್ಲಿ ಹೇಳ್ದಂಗೆ ಈವನ್ ಕಬ್ಬಿನ ಸಿಪ್ಪೆನೂ ಉಪಯೋಗಿಸ್ಬೋದು. ಈಗ ಮಂಡ್ಯ ಆಗಲಿ ಬೆಳಗಾಂ ಆಗಲಿ ಕಬ್ಬು ಚೆನ್ನಾಗಿ ಬೆಳೆಸ್ತಾರಲ್ಲಿ, ಸೊ ಆ ಕಬ್ಬಿನ ಏನು ಎಲೆ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು. ಸೊ ನೀವು ಆಯಿಸ್ಟರ್ ಮಶ್ರೂಮಲ್ಲಿ ಉಷ್ಣಾಂಶ 20-30 degrees ಇದ್ದಲ್ಲಿ ನಿಮಗೆ ಒಳ್ಳೆಯ ಕ್ವಾಲಿಟಿ ಅಣಬೆ ಬರುತ್ತೆ. ಆಮೇಲೆ ಸಾಗುವಳಿ ಅವಧಿ ಅಂತ ಹೇಳ್ತೀವಿ, ಅಂದರೆ ಈಗ ನಾವು ಬೀಜೋತ್ಪನ್ನ ಮಾಡಿದ ನಂತರ ನಮ್ಮ ಜೈವಿಕ ಕೇಂದ್ರದಲ್ಲಿ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ನೀವು ಬ್ಯಾಗೆಲ್ಲ ರೆಡಿ ಮಾಡಿದ್ರೆ ನಿಮಗೆ ಮೊದಲನೇ ಇಳುವರಿ ಸಿಗೋಕ್ಕೆ 30 days ಆಗಿಬಿಡುತ್ತೆ. ಇನ್ನೊಂದು 2 ಇಳುವರಿ ಬರೋಕ್ಕೆ ಅಷ್ಟೊತ್ತಿಗೆ 45 to 50 days ನಿಮಗೆ ಒಂದು ಸಾಗುವಳಿ ಇಳುವರಿ ಫುಲ್ಲು ಮುಗ್ದೋಗುತ್ತದು. ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗೋದು ಸ್ವಲ್ಪ ಬೇಗನೂ ಬರುತ್ತೆ. ಆಮೇಲೆ ಉತ್ಪಾದನಾ ವೆಚ್ಚ ಸುಮಾರು ಕಡೆ ನಮ್ಮ ಕರ್ನಾಟಕ ಇದರಲ್ಲಿ 30 ರೂಪಾಯಿ 40 ರೂಪಾಯಿಂದ ಹಿಡಿದು ಅಪ್ ಟು 80 ರುಪೀಸ್ ಹಿಂಗೆಲ್ಲ ಇದೆ. ನೀವು ಮಾರಾಟ ಮಾಡುವಾಗ ಮಾರಾಟ ದರ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ 100 to 120 ರೂಪಾಯಿಂದ ಶುರು ಆಗುತ್ತೆ. ಸೊ ಅವರೇಜ್ 150 ರುಪೀಸ್ 180 ರುಪೀಸ್ ಇದೆ. ಈ ರೀತಿ ಇದು ಆಯಿಸ್ಟರ್ ಮಶ್ರೂಮ್ ಅಂತದೆ. ಈಗ ಕೆಲವು ಭಾಗದಲ್ಲಿ ಎಸ್ಪೆಷಲಿ ರಾಯಚೂರಾಗಲಿ ಗುಲ್ಬರ್ಗ ಆಗಲಿ ಕೊಪ್ಪಳ ಯಾದಗಿರಿ, ಸೊ ಅಲ್ಲೆಲ್ಲ ಅವರೇಜ್ ಟೆಂಪರೇಚರ್ ಉಷ್ಣಾಂಶ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಯೂಶಲಿ ಈಗ ಸಮ್ಮರ್ ಬಂದರೆ ಅಲ್ಲೆಲ್ಲ 30 ಡಿಗ್ರಿ ಕ್ರಾಸ್ ಇರುತ್ತೆ ಯಾವಾಗೂ. ಸೊ ಅಂಥ ಟೈಮಲ್ಲಿ ಇನ್ನೊಂದು ಅಣಬೆ ಇದೆ ಅಂತ ಅಲ್ಲಿರೋ ರೈತರಿಗೆ, ಮಿಲ್ಕಿ ಅಣಬೆ ಅಂತ ಇದೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶಲ್ಲಿ ಅಣಬೆ ಚೆನ್ನಾಗಿ ಬೆಳೀತಿದಾರಂತ. ಸೊ ಅಲ್ಲೆಲ್ಲ ಜಾಸ್ತಿ ಬೆಳೀತಾ ಇರೋದೇ ಮಿಲ್ಕಿ ಅಣಬೆ. ಸೊ ಅವರು ಕಂಡೀಷನ್ಸ್ಗೆ ಯಾವುದು ಸೂಟ್ ಆಗುತ್ತೆ ಅದು ಮಿಲ್ಕಿ ಅಣಬೆ. ಸೊ ಅದು ಹೇಳಿದಂಗೆ ನಿಮ್ಗೆ ಉಷ್ಣಾಂಶ ಹೇಳ್ತೀರಾ, 28 ಡಿಗ್ರಿ ಸೆಲ್ಸಿಯಸ್ಸಿಂದ 35 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಅಂಥವ್ರಿಗೂ ಅದು ಆಪ್ಷನ್ ಇದೆ. ಈಗ ಯೂಶಲಿ ಏನಿದೆ ಅಣಬೆ ಅಲ್ಲ ಅಂದರೆ ಯಾವಾಗೂ ಕೋಲ್ಡ್ ಟೆಂಪ್ರೇಚರ್ ಕೊಡಬೇಕು ಅಂತ ತುಂಬ ಜನಕ್ಕೆ ಅದು ಇನ್ಫಾರ್ಮೇಷನ್ ಇದೆ. ಆ ಥರ ಏನಿಲ್ಲ, ಹೈ ಟೆಂಪ್ರೇಚರ್ಲು ಬರುವಂಥದ್ದು ಕೆಲವು ಅಣಬೆ ಇದ್ದಾವೆ, ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಅಣಬೆ ಇದ್ದಾವೆ, ಕೋಲ್ಡ್ ಟೆಂಪ್ರೇಚರ್ದು ಇದ್ದಾವೆ. ಸೊ ಈ ರೀತಿ ಮಿಲ್ಕಿ ಅಣಬೆ ನಿಮಗೆ ಅದನ್ನು ಉತ್ಪಾದನಾ ವೆಚ್ಚ 60 ರುಪೀಸ್ 70 ರುಪೀಸ್ 80 ರುಪೀಸ್ ವರೆಗೆ ಆಗುತ್ತೆ 1 kg ಉತ್ಪಾದನೆ ಮಾಡೋಕ್ಕೆ. ಬಟ್ ನಿಮಗೆ ಮಾರಾಟ ದರ ಚೆನ್ನಾಗಿದೆ, 140 ರೂಪಾಯಿಂದ ಸ್ಟಾರ್ಟ್ ಆಗಿ 250 ರೂಪಾಯಿವರೆಗೂ ಹೋಗುತ್ತೆ ಮಾರಾಟ ದರ. ಸೊ ಈ ರೀತಿ ಮಿಲ್ಕಿ ಅಣಬೆ ಅಂತ ಇದೆ. ಅಂದ್ರೆ ಇಲ್ಲೂ ಕೂಡ ಕೃಷಿ ತ್ಯಾಜ್ಯಗಳನ್ನೇ ನಾವು ಬಳಸ್ಕೊಂಡು ಸೇಮ್. ಹೌದು ಸರ್, ಕೃಷಿ ತ್ಯಾಜ್ಯಗಳು ಈಗ ನಮ್ಮಲ್ಲಿ ಈಗ ರೈತರು ರಾಗಿ ಎಲ್ಲ ಇದು ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನ ಕಡ್ಡಿ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೋಬಹುದು. ಅದನ್ನ ನಾವು ತರಬೇತಿಯಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ ಹೆಂಗೆ ಅದು ಕಡ್ಡಿನ ಹೇಗೆ ತಯಾರಿಸಬೇಕು, ಅಣಬೆ ಬೆಳಿಲಿಕ್ಕೆ ಯಾವ ರೀತಿ ನಾವು ಅದನ್ನ ಪ್ರಿಪರೇಷನ್ ಮಾಡ್ಬೇಕಂತ ಎಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ಇದು ಮಿಲ್ಕಿ ಅಣಬೆ ಬಗ್ಗೆ, ಮಿಲ್ಕಿ ಅಣಬೆ ಆಯ್ತು, ಆಯಿಸ್ಟರ್ ಅಣಬೆನೂ ಆಯ್ತು. ಇದನ್ನು ಬಿಟ್ಕೊಂಡ್ರೆ ನಾವಿದ್ದಾವೆ ಅಂತೇಳಿ ಈಗ ಕೆಲವರು ಇರ್ತಾರೆ ಕಾರ್ಪೊರೇಟ್ ಲೆವೆಲ್ ಸ್ವಲ್ಪ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಮಾಡಕ್ಕೆ ರೆಡಿ ಇದೀವಿ ಅಂದ್ರೆ ಸ್ವಲ್ಪ ಬಟನ್ ಮಶ್ರೂಮ್ ಹೈ ಇನ್ವೆಸ್ಟ್ಮೆಂಟ್ ಬೇಕಂದ್ರೆ, ಯಾಕಂದ್ರೆ ಬಟನ್ ಮಶ್ರೂಮ್ ನಮ್ಮ ನಾರ್ಮಲ್ ಕಂಡೀಷನ್ಲಿ ಬೆಳೆಯೋಕ್ಕಾಗಲ್ಲ ಇದ್ದ ಪರಿಸ್ಥಿತಿಯಲ್ಲಿ. ಉಷ್ಣಾಂಶ ಯಾವಾಗಲೂ ಅದಕ್ಕೆ 18-20 ಡಿಗ್ರಿ ಮೇಂಟೈನ್ ಆಗಿರಬೇಕು. ಸೊ ಅದು ಮೇಂಟೈನ್ ಆಗಬೇಕಂದ್ರೆ ನಮಗೆ ಎನ್ವೈರ್ಮೆಂಟಲ್ ಕಂಟ್ರೋಲ್ ರೂಮ್ಸ್ ಅಂತ ಹೇಳ್ತೀವಿ, ಅಂಥ ರೂಮ್ಸ್ನ ನಾವು ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ವೆಚ್ಚ ಇದಾಗುತ್ತೆ. ಯಾರಾದರೂ ಇನ್ವೆಸ್ಟ್ ಮಾಡೋ ರೆಡಿ ಇದ್ದವರು ಅವರು ಅದನ್ನು ಉಪಯೋಗಿಸ್ಕೋಬೋದು. ಸೊ ಅದರದ್ದು ಮಾರಾಟ ದರ ಹೇಳಿದ್ದಂಗೆ ಸೇಮ್ ಇದೆ, 110-120 ರೂಪಾಯಿ 130 ರೂಪಾಯಿ ಇದೆ ಕೆಜಿಗೆ. ಆದರೆ ಅದು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ, ಉತ್ಪಾದನೆ ವೆಚ್ಚ, ಅದು ನಿಮಗೆ 80-90 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅದು, ಯಾಕಂದರೆ ಇಷ್ಟೆಲ್ಲ ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಿದ ಮೇಲೆ ಲೇಬರ್ಸು ಸಹ ಜಾಸ್ತಿ ಬೇಕು, ಅದರಲ್ಲಿ ಲೇಬರ್ ಇಂಟೆನ್ಸಿವ್ ಬೇಕು. ಆಮೇಲೆ ಕಾಂಪೋಸ್ಟ್ ಪ್ರಿಪರೇಷನ್ ಒಂದು ಅದರಲ್ಲಿ ಒಂದು ಭಾಗ ಬರುತ್ತೆ, ಅದು ಮಾಡೋಕ್ಕೂ ಸ್ವಲ್ಪ ಕೆಲಸ ಆಗುತ್ತೆ, ಒಂದು 20-25 ದಿನ ವರ್ಕ್ ಆಗುತ್ತೆ ತಿಂಗಳವರೆಗೂ ಕೆಲಸ. ಅದು ಫಸ್ಟ್ ಅದು ರೆಡಿ ಮಾಡಬೇಕು, ತಲಾದಾರ ರೆಡಿ ಮಾಡೋಕ್ಕೆ ಅಷ್ಟು ಬೇಕಾಗುತ್ತೆ. ಸೊ ಅದು ಬಿಟ್ಟು ಇನ್ನೊಂದಿದೆ, ಈಗ ಶಿಟಾಕೆ ಮಶ್ರೂಮ್ ಅಂತ ಒಂದಿದೆ, ಶಿಟಾಕೆ ಅಣಬೆ ಅಂತೀವಿ. ಇದು ಚೈನಾ ಮತ್ತು ಜಪಾನ್ದಲ್ಲಿ ತುಂಬ ಇಷ್ಟಪಟ್ಟು ಸೇವನೆ ಮಾಡ್ತಾರೆ, ಬೆಳೀತಾರೆ ಹಾಗೂ ಸೇವನೆ ಮಾಡ್ತಾರೆ. ಆಮೇಲೆ ಈ ಅಣಬೆ ಈಗ ಜಗತ್ತಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಹೈಯೆಸ್ಟ್ ಕನ್ಸ್ಯೂಮ್ಡ್ ಹೈಯೆಸ್ಟ್ ಪ್ರೊಡ್ಯೂಸ್ಡ್ ಅಂದರೆ ಹೆಚ್ಚು ಉತ್ಪಾದನೆ ಆಮೇಲೆ ಹೆಚ್ಚು ಬಳಕೆ ಆಗ್ತಾ ಇರೋದು ಅಣಬೆ. ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರೋ ತುಂಬ ಅಣಬೆ ಇದಾವಂತ, ಅದರಲ್ಲಿ ಈ ಅಣಬೆದು ಶಿಟಾಕೆ ಅಣಬೆ ಅಂತ ಏನು ಹೇಳಿದೆ, ಆ ಅಣಬೆದು ತುಂಬ ಒಳ್ಳೆ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಕ್ಯಾನ್ಸರ್ಸ್ ಪ್ರಾಪರ್ಟಿ. ಸೊ ಇವೆಲ್ಲ ಇರೋದ್ರಿಂದ ತುಂಬ ಪಾಪ್ಯುಲರ್ ಆಗೋಯ್ತು, 10-15 ಇಯರ್ಸಲ್ಲೇ ತುಂಬ ಜನ ಮೆಚ್ಚಂಗೆ ಆಗೋಯ್ತು. ಇದನ್ನು ಭತ್ತದ ಹುಲ್ಲು ಅದರಲ್ಲೆಲ್ಲ ಬೆಳೆಸೋಕ್ಕಾಗಲ್ಲ, ಮರದ ಪುಡಿ ಸಾಡಸ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ಕಂಡೀಷನ್ಸಲ್ಲಿ ಬೇಕಂದರೆ ಟೀ ಕುಡ್ಡಿಂದ ಯೂಸ್ ಮಾಡ್ಬೋದು, ಅದು ತುಂಬ ಸೂಕ್ತ ಅದು. ಸೊ ಅದನ್ನ ಉಪಯೋಗಿಸಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಮರ ಕೊಯ್ಯುವಾಗ ಬರುವಂತ ಸಾಡಸ್ಟ್, ಹೌದು ಸರ್, ಹೊಟ್ಟು ಅದನ್ನ ಬಳಸ್ಕೋಬೇಕು. ಈ ಸಾ ಮಿಲ್ಲಿಗೆ ಹೋದ್ರೆ ನಿಮಗೆ ಸಾಡಸ್ಟ್ ಸಿಗುತ್ತೆ, ಜೊತೆಗೆ ವುಡ್ ಶೇವಿಂಗ್ಸ್ ಅಂತ ಬರುತ್ತೆ, ಅದು ನಾವು ಅದನ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಅಣಬೆ ಏನಂದ್ರೆ ಇನ್ ಜನರಲ್ ನೀವು ಏನೇ ಕೃಷಿ ತ್ಯಾಜ್ಯಗಳು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದ್ರಲ್ಲಿ ನಾವು ಮಶ್ರೂಮ್ನ ಬೆಳ್ಕೋಬಹುದು. ಭತ್ತದ ಹುಲ್ಲು ಕೂಡ ಈಗೀಗ ಹೆಚ್ಚು ಸಿಗುತ್ತೆ ಕೆಲವು ಕಡೆ ನಮ್ಮಲ್ಲಿ, ಚೆನ್ನಾಗಿ ಸಿಗುತ್ತೆ ನಮ್ಮ ಉತ್ತರ ಭಾಗದ ರಾಜ್ಯಗಳಲ್ಲಿ. ಹೌದು ಸರ್, ಬಳಸ್ಕೊಳ್ಳೋ ಬದಲು ಅದಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಹೌದು ಸರ್, ಹೌದು, ಅದನ್ನು ಬಳಸ್ಕೊಂಡು ಈ ರೀತಿ ಅಣಬೆ ಉತ್ಪಾದನೆಗೆ ಬಳಸ್ಕೋಬಹುದು ಅಂತ ಹೇಳ್ಬೋದು. ಹೌದು ಸರ್, ಹೌದು. ಆಮೇಲೆ ಅಣಬೆ ಉತ್ಪಾದನೆ ಮಾಡಿದ ನಂತರ ನಿಮಗೇನು ಉಳಿಯತ್ತಲ್ಲ ಹುಲ್ಲು, ಅಣಬೆ ನಿಮಗೆ ಬರುತ್ತೆ ಆ ಹುಲ್ಲಿಂದ, ಆ ಹುಲ್ಲನ್ನ ಮತ್ತೆ ತಿರ್ಗಾ ನಿಮ್ಮ ಹೊಲಕ್ಕೆ ನೀವು ಹಾಕಿದ್ರೆ ಸಾವಯವ ಗೊಬ್ಬರ ಆಗುತ್ತೆ, ನಿಮ್ಮ ಸಾಯಿಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಅದೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಅಣಬೆ ಸೋಂಕು ಇರೋದ್ರಿಂದ ಅದು ಬೇಗ ಕಳೆಯುತ್ತೆ. ಹೌದು ಸರ್, ಕೊಳತು ಒಳ್ಳೆಯ ಗೊಬ್ಬರ, ಆದ್ರೆ ಕೊಳತಿರುತ್ತೆ, ಅರ್ಧ ಕೊಳತಿರುತ್ತೆ. ನೀವು ಅದನ್ನ ಸಾಯಿಲಿಗೆ ಹಾಕಿದ್ರೆ ನಿಮ್ಮ ಸಾಯಿಲ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದನ್ನ ಪ್ರೋಟೀನ್ ಫ್ರಮ್ ವೇಸ್ಟ್, ಪ್ರೋಟೀನ್ ಫ್ರಮ್ ವೇಸ್ಟ್ ಅಂತ ಹೇಳ್ತೀವಿ ನಾವು, ಟ್ಯಾಗ್ ಲೈನ್ ಇದೆ ಇದಕ್ಕೆ. ಈಗ ವರುಣ್ ಅವರೇ, ಮುಖ್ಯವಾಗಿ ನಾವು ಈಗ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಳ್ತೀವಿ, ಆಮೇಲೆ ಅದಕ್ಕೆ ಈ ಬೀಜಗಳನ್ನು ನಾವು ಹಾಕಿ ಹೆಂಗೆ ಬೆಳೆಯೋದು ಅಣಬೇನ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ನಾವು ಕೃಷಿ ತ್ಯಾಜ್ಯ ಅಂತ ಹೇಳಿದಲ್ಲ, ಭತ್ತದುಲ್ಲೇ ತಗೊಳ್ಳೋಣ, ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ಸಿಗುತ್ತೆ, ಸುಲಭವಾಗಿನೂ ಸಿಗುತ್ತೆ, ವರ್ಷ ಇಡೀ ಯಾರಿಗಾದ್ರೂ ಸಪ್ಲೈಯರ್ಸ್ ಇರ್ತಾರೆ ತಗೋಬಹುದು. ಸೊ ಭತ್ತದ ಹುಲ್ಲನ್ನ ತುಂಬಾ ಚೆನ್ನಾಗಿ ಒಣಗಿರೋದು ಭತ್ತದ ಹುಲ್ಲನ್ನ ತಗೋಬೇಕಾಗತ್ತೆ. ಆಮೇಲೆ ಅದನ್ನ ನಾವು ಬೆರಳು ಸೈಜಿಗೆ ಕಟ್ ಮಾಡ್ಕೋಬೇಕು, ಕತ್ತರಿಸ್ಬೇಕು ಮಷೀನ್ ಅಥವಾ ತುಂಬಾ ದೊಡ್ಡ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಷೀನ್ ತಗೋಬೇಕಾಗತ್ತೆ. ಸೊ ಕತ್ತರಿಸಿದ ನಂತರ ಅದನ್ನ ಹುಲ್ಲನ್ನ ಏನ್ ಮಾಡ್ಬೇಕು, ಬಿಸಿ ನೀರಲ್ಲಿ 2 ಗಂಟೆ ಕಾಲ ನಾವು ಕುದಿಸ್ಬೇಕು ಹುಲ್ಲನ್ನ. ಸೊ ಬಿಸಿ ನೀರಲ್ಲಿ 2 ಗಂಟೆ ಕಾಲ ಕುದಿಸ್ಬೇಕಾಗತ್ತೆ, ಯಾಕಂದ್ರೆ ಈ ಹುಲ್ಲ ಮೇಲೆ ಸುಮಾರು ತರದ್ದು ಸೂಕ್ಷ್ಮಜೀವಿ ಇರ್ತವೆ. ಸೊ ಆ ಸೂಕ್ಷ್ಮಜೀವಿಗಳನ್ನ ನಾವು ನಾಶ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಇರೋದು ಒಂದೇ ದಾರಿ, ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಬಿಸಿ ನೀರು, ಇಂಗ್ಲಿಷ್ ಅಲ್ಲಿ ಪ್ಯಾಶ್ಚರೈಸೇಷನ್ ಅಂತಾರೆ, ಕನ್ನಡದಲ್ಲಿ ಪ್ಯಾಶ್ಚರೀಕರಣ ಅಂತ ಹೇಳ್ತೀವಿ. ಮನೆಯಲ್ಲಿ ದಿನ ಮಾಡ್ತೀವಲ್ಲ ಹಾಲು ಕಾಯಿಸೋದು, ಸೊ ಅದೇ ಇದು. ಸೊ ಇದು ಮಾಡ್ಬೇಕಾಗತ್ತೆ 2 ಅವರ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ನೀರ್ ಬಿಸಿ ನೀರಲ್ಲಿ ನೆನೆಸ್ತಾರೆ, ಬಿಸಿ ನೀರಲ್ಲಿ ನೆನೆಸಬಾರ್ದು, ಹಂಗ್ ಮಾಡಬಾರ್ದು, ಕಾಯ್ತಾ ಇರಬೇಕು, ನೀರು ಕುದಿತಾ ಇರಬೇಕು. 2 ಗಂಟೆ ಕಾಲ ಹುಲ್ನ ಕುದಿಸ್ಬೇಕು. ಸೊ ಕುದಿಸಿದ ನಂತರ ನೀವು ಆ ಹುಲ್ನ ಎಲ್ಲ ತೆಗೆದು ಜಾಲರಿ ಮೇಲೆ ಏನಾದರೂ ನೀರೇನಿರುತ್ತೆ ಆ ನೀರನ್ನ ಎಲ್ಲ ಹೋಗುವಂತ ವ್ಯವಸ್ಥೆ ಮಾಡಿಕೊಂಡು ಆ ನೀರೆಲ್ಲ ಬಸ್ತಿದ ಮೇಲೆ ತೆಳ್ಳಗಿ ಸ್ಪ್ರೆಡ್ ಮಾಡಿ ಅದು ಸ್ವಲ್ಪ ಒಣಗಕ್ ಬಿಡಬೇಕು ಹುಲ್ನ, ಯಾಕಂದ್ರೆ ತುಂಬಾ ಜಾಸ್ತಿ ನೀರು ಹೊಂದ್ಕೊಂಡಿರೋದು ಅದರಲ್ಲಿ. ಸೊ ಅದು ಹುಲ್ಲಲ್ಲಿ ತೇವಾಂಶ ಅಂತ ಹೇಳ್ತೀವಿ, ಆ ತೇವಾಂಶ ನಾವು 60-65%ಗೆ ತರಬೇಕಾಗತ್ತೆ. ಈಗ ನಾವು ಬಿಸಿನೀರು ನೆನೆಸಿದಾಗ ಏನಾಗಿರುತ್ತೆ, 85-90% ಇರುತ್ತೆ ತೇವಾಂಶ. ಸೊ ಅದನ್ನು ನಾವು 60-65%ಗೆ ತೆಗಿಬೇಕು, ಯಾಕಂದರೆ ಅಣಬೆಗೆ ಬೇಕಾಗಿರೋದು ತೇವಾಂಶ 60-65%. ಅದು ಒಣಗಿಸ್ಬೇಕಾಗತ್ತೆ, 60-65% ಬಂದಿದೆ ಅಂತ ಚೆಕ್ ಮಾಡೋಕ್ಕೆ. ತುಂಬ ಸಿಂಪಲ್ ಮೆಥಡ್ ಇದೆ. ಹುಲ್ಲನ್ನ ನಮ್ಮ ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ಜೋರಾಗಿ ಹಿಂಡಬೇಕಾಗತ್ತೆ, ಆದರೆ ಹಂಗೆ ಹಿಂಡಿದಾಗ ನೀರು ಸೋರಬಾರ್ದು, ಆದರೆ ನಮ್ಮ ಹುಲ್ಲನ್ನ ಬಿಟ್ಟಮೇಲೆ ನಮ್ಮ ಕೈ ಒದ್ದೆ ಅನಿಸ್ಬೇಕು. ಈ ಥರ ಆಗಿದೆ ಅಂದರೆ 60-65% ತೇವಾಂಶ ಹೊಂದಿದೆ ಅಂತ ಆಗುತ್ತೆ. ಇಷ್ಟಕ್ಕೆ ಒಣಗಿಸಿದ ಮೇಲೆ ಆ ಹುಲ್ಲನ್ನ ನಾವು ಏನು ಮಾಡಬೇಕು, 12x18 inch ಪಾಲಿಪ್ರೋಪ್ಲಿನ್ ಕವರ್ ಅಂತ ಬರುತ್ತೆ, PP ಕವರು ಅಥವಾ ಪಾಲಿಥಿನ್ ಕವರು. ಸೊ 200 microns ಸ್ವಲ್ಪ ತೊಗೋಬೇಕಾಗತ್ತೆ. ಸೊ ಆ ಕವರಲ್ಲಿ ಈ ಹುಲ್ಲನ್ನ ನಾವು ತುಂಬಬೇಕಾಗತ್ತೆ. ಸೊ ಹುಲ್ಲನ್ನ ಯಾವ ರೀತಿ ತುಂಬಬೇಕಂದ್ರೆ 3 inch ಲೇಯರ್ ಅಷ್ಟು ತುಂಬಬೇಕು. ತುಂಬಿದ್ಮೇಲೆ ನಮ್ಮದು ಅಣಬೆ ಬೀಜ ಏನಿರುತ್ತೆ, ಸ್ಪಾನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅಣಬೆ ಬೀಜನ ನಾವು ಕ್ಲೀನ್ ಇರೋ ಕಪ್ಪಲ್ಲಿ ಹಾಕೋಬೇಕು. ಕ್ಲೀನ್ ಇರೋ ಕಪ್ಪಲ್ಲಿ ಹಾಕೊಂಡು 60 grams ತೊಗೊಂಡಿರ್ಬೇಕು ನಾವು ಕಪ್ಪಲ್ಲಿ, 50-60 grams ತೊಗೋಬೇಕು. ಆ ಕಪ್ಪಿಂದ ಒಂಚೂರು ಅಣಬೆ ಬೀಜಗಳನ್ನು ಆ ಈ ಹುಲ್ಲ ಮೇಲೆ ಹಾಕಬೇಕಾಗತ್ತೆ, ಚಿಮುಕಿಸ್ಬೇಕು. ಆದಷ್ಟು ಸೈಡಿಗೆ ಹಾಕಬೇಕು. ನಂತರ 3 inch ಅಷ್ಟು ಲೇಯರು ಮತ್ತೆ ನಾವು ಹುಲ್ಲು ಹಾಕಬೇಕು. ಆಮೇಲೆ ಇನ್ನು ತಿರ್ಗಾ ನಮ್ಮದು ಅಣಬೆ ಬೀಜನ ಬಿತ್ತನೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಆ ಕವರಲ್ಲಿ 3 or 4 layers ಮಾಡಿ ಆ ಕಪ್ಪಲ್ಲಿ ಏನು 60 grams ಹಾಕೊಂಡಿರ್ತೀವಿ ಆ ಪೂರ್ತಿ ಕವರಿಗೆ ನಾವು ತೆಗೆದಿಟ್ಟಿರ್ಬೇಕು. ಈ ರೀತಿ ಮಾಡಿದ್ಮೇಲೆ ಮೇಲೆ ಕವರ್ನ ನಾವು ಸ್ವಲ್ಪ ನಾನ್ ಅಬ್ಸಾರ್ಬೆಂಟ್ ಕಾಟನ್ ಅಂತ ಬರುತ್ತೆ ಹತ್ತಿ, ಹತ್ತಿನ ಹಾಕಿ ದಾರ ಕಟ್ಟೋದು ಅಥವಾ ರಬ್ಬರ್ ಬ್ಯಾಂಡ್ ಹಾಕೋದು. ಸೊ ಈ ಅಂದರೆ ಉಸಿರಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಣಬೆ ಬೀಜಗಳಿಗೆ. ಸೊ ಅದಕ್ಕೆ ನಾವು ನಾನ್ ಅಬ್ಸರ್ಬೆಂಟ್ ಕಾಟನ್ ಹಾಕಬೇಕಾಗತ್ತೆ. ಕೆಲವರು ಪೈಪಲ್ಲೇ ಒಂದು PVC ನೆಕ್ ಅಂತ ಮಾಡ್ಕೊಂಡಿರ್ತಾರೆ, ಈಗ ನಮ್ಮ ಕೇಂದ್ರದಲ್ಲಿ ಬಂದರೆ ಗೊತ್ತಾಗುತ್ತೆ. ಸೊ ಆ PVC ನೆಕ್ ಮುಖಾಂತರ ಅಲ್ಲಿಗೆ ಕಾಟನ್ ಹಾಕಿ ಆ ಬ್ಯಾಗ್ನ 25 days ಅದನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಜನಸಾಮಾನ್ಯ ಭಾಷೆಯಲ್ಲಿ ಡಾರ್ಕ್ ರೂಮ್ ಅಂತ ಹೇಳ್ತಾರೆ, ಈಗ ನಮ್ಮಲ್ಲಿ ರೈತರೆಲ್ಲ ಬರೋರು ಡಾರ್ಕ್ ರೂಮ್ ಅಂತೇಳಿ. ಸೊ 25 days ಅಣಬೆ ಬ್ಯಾಗ್ನ ನಾವು ಬೆಳವಣಿಗೆಗೆ ಇಡಬೇಕಾಗತ್ತೆ, ಅಥವಾ ಇನ್ಕ್ಯುಬೇಷನ್ ರೂಮ್ ಅಂತ ಹೇಳ್ತೀವಿ, ಸ್ಪಾನ್ ರನ್ನಿಂಗ್ ರೂಮ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ನಾವು ಇಡಬೇಕಾಗತ್ತೆ. ಲೇಬಲ್ ಸಹ ಮಾಡಿರ್ಬೇಕು ನಾವು, ಅಂದರೆ 8ನೇ ತಾರೀಕಿಗೆ ನಾವು ಅಣಬೆ ಬೀಜ ಬಿತ್ತನೆ ಮಾಡಿದ್ದೀವಿ, 25 days ನಂತರ ಯಾವ ತಾರೀಕು ಬರುತ್ತಂತ ಅದೊಂದು ಬರ್ಕೋಬೇಕು, ಮತ್ತು ಯಾವ ತಳಿನ ಬಿತ್ತನೆ ಮಾಡಿದ್ದೀವಿ ಅಂತ ಸಹ ನಾವು ಬರ್ಕೋಬೇಕಾಗತ್ತೆ. ಸೊ 25 days ಏನಾಗುತ್ತೆ, ನೀವು ಅದು ಇನ್ಕ್ಯುಬೇಷನ್ ರೂಮ್ ಅಂತ ಹೇಳಿದೆ ಅಥವಾ ಡಾರ್ಕ್ ರೂಮ್ ಅಂತ ಹೇಳಿದೆ, ಅಲ್ಲಿ ನಿಮ್ಮದು ಕಿಟಕಿ ಆಗಲಿ ಬಾಗಿಲಾಗಲಿ ಎಲ್ಲ ಕ್ಲೋಸ್ ಇರಬೇಕು, ಅಂದರೆ ಗಾಳಿ ಆಡ್ತಾ ಇರಬಾರ್ದು. ಆ ಥರ ಇದ್ದಾಗ ಶಿಲೀಂಧ್ರ ಒಳಗೆ ಏನಿರುತ್ತೆ ಅಣಬೆ ಇದು ಫಂಗಲ್ ಬೆಳವಣಿಗೆ ಚೆನ್ನಾಗಿ ಬೆಳವಣಿಗೆ ಬೇಗ ಬೆಳವಣಿಗೆ ಆಗುತ್ತೆ. ಸೊ 25 days ನಂತರ ನೀವು ನೋಡಿದರೆ ದಿನ ಬ್ಯಾಗ್ ಮಾತ್ರ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ, ಕೆಲವು ಸಲ ಮಲಿನತೆ ಬರೋ ಚಾನ್ಸಸ್ ಇರುತ್ತೆ, ನೀವೆಲ್ಲ ಚೆನ್ನಾಗಿ ಕುದಿಸಿಲ್ಲ ಅಂದರೆ ಅಣಬೆ ಅಣಬೆ ಬೀಜ ಬಿತ್ತನೆ ಮಾಡುವಾಗ ನೀವು ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡಿಲ್ಲ ಅಂದರೆ. ಸೊ ಈ ರೀತಿ ಆಗೋ ಚಾನ್ಸಸ್ ಎಲ್ಲ ಇರ್ತವೆ. ಸೊ ನೀವು ದಿನ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಬ್ಯಾಗ್ನ. ಸೊ 25 days ಆದಮೇಲೆ ನಿಮ್ಮ ಬ್ಯಾಗಲ್ಲಿ ಪೂರ್ತಿ ಹುಲ್ಲೆಲ್ಲ ಕವರ್ ಆಗಿರುತ್ತೆ ಬಿಳಿ ಶಿಲೀಂಧ್ರದಿಂದ, ಬಿಳಿ ಶಿಲೀಂಧ್ರ ಎಲೆಗಳು ಬಂದಿರುತ್ತವೆ, ವೈಟ್ ಕಲರ್ ಇರುತ್ತೆ, ನಿಮಗೆ ಗ್ರೀನ್ ಕಲರ್ ಬಂದರೆ ಬ್ಲ್ಯಾಕ್ ಕಲರ್ ಬಂದರೆ ಅಥವಾ ಸೋಂಕಾಗಿದೆ ಅಂತ ಅರ್ಥ ಅದು. ಸೊ ವೈಟ್ ಇದ್ರೆ ನಮ್ಗೆ ಅಣಬೆ ಬರ್ತಾ ಇದೆ ಅಂತ ಲೆಕ್ಕ. ಸೊ 25 ದಿನ ಆದ ನಂತರ ಆ ಬ್ಯಾಗ್ನ ನಾವು ತಗೊಂಡೋಗಿ ಪಕ್ಕ ಇನ್ನೊಂದು ರೂಮ್ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು, ಅಲ್ಲಿ ಕಿಟಕಿ ಆಗಲಿ ಬಾಗಿಲಾಗಲಿ ತೆಗೆದಿರಬೇಕು. ಆಮೇಲೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಏನು ಮಾಡಬೇಕಂದ್ರೆ, ಈಗ ಅಣಬೆ ಬೆಳೆಯೋಕ್ಕೆ ನಾವು ಯಾವಾಗಲೂ ನಾನು ಅವಾಗ ಹೇಳಿದೆ ಉಷ್ಣಾಂಶ ಇಷ್ಟಿರಬೇಕು ಅಂತ ಹೇಳಿದೆ. ಜೊತೆಗೆ ಯಾವುದೇ ಅಣಬೆ ಬೆಳಿಬೇಕಂದ್ರೂ ನಾವು ಆರ್ದ್ರತೆ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಅದು ಯಾವಾಗಲೂ 80-85% ಇರಬೇಕು ಆರ್ದ್ರತೆ. ಆ ರೂಮಲ್ಲಿ ಆ ಆರ್ದ್ರತೆ ಸಹ ಕಾಪಾಡಬೇಕಾಗುತ್ತೆ, ನಾವು ಅದನ್ನು ರಿಲೇಟಿವ್ ಹ್ಯೂಮಿಡಿಟಿ ಅಂತಲೂ ಹೇಳ್ತೀವಿ. ಸೊ ಆ ಆರ್ದ್ರತೆ ಹೆಂಗೆ ಕಾಪಾಡ್ಕೋತೀರಿ, ಏನು ಮಷಿನ್ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲೇ ಮಾಡ್ತಿದ್ದೀವಿ ಅಂದರೆ ಯಾವುದೇ ಉಪಕರಣದ ಅವಶ್ಯಕತೆ ಬರಲ್ಲ. ಏನಿಲ್ಲ, ನಮ್ಮ ನೆಲ ಅಲ್ಲಿ ಸ್ವಲ್ಪ ನೀರು ಬಿಡಬೇಕಾಗತ್ತೆ. ಆಮೇಲೆ ಜೊತೆಗೆ ಗೋಡೆಯಿಂದ ಒಂದಡಿ ದೂರದಿಂದ ನಾವು ಎಲ್ಲ ಕಡೆ ಗೋಣಿ ಚೀಲನ ನೇತಾಕಬೇಕಾಗತ್ತೆ, ಕರ್ಟನ್ ತರ ನೆನೆಸಿರ್ಬೇಕು. ಹೌದು, ಆ ಗೋಣಿ ಚೀಲನ ನಾವು ಆಮೇಲೆ ನೆನೆಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ರೂಮಲ್ಲಿ ನಿಮಗೆ ಆದ್ರತೆ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಹೋಗುತ್ತೆ. ಹೌದು, ಇನ್ನೊಂದು ತುಂಬಾ ಚೆನ್ನಾಗಿ ಏನು ಕನ್ಫ್ಯೂಷನ್ ಇದೆ ಅಂದರೆ, ಆದ್ರತೆ ಕಾಪಾಡಕ್ಕೆ ಅಣಬೆ ಬ್ಯಾಗ್ ಮೇಲೇ ನೀರು ಸ್ಪ್ರೇ ಮಾಡ್ತಾರೆ, ಅದು ಆ್ಯಕ್ಚುಲಿ ಸ್ವಲ್ಪ ತಪ್ಪು ಇದಾಗುತ್ತೆ. ನೀರು ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ, ರೂಮಿಂದು ಆದ್ರತೆನೇ ನಾವು ಕಾಪಾಡ್ಕೊಂಬಿಟ್ರೆ ನಿಮಗೆ ಅಣಬೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಬ್ಯಾಗ್ ಅಲ್ಲಿ ಶಿಫ್ಟ್ ಮಾಡಿದ ನಂತರ ಚೆನ್ನಾಗಿರೋ ಬ್ಲೇಡಲ್ಲಿ ಕವರ್ ಮೇಲೆ ಒಂದು 3-4 ಕಡೆ ಓಪನಿಂಗ್ಸ್ ಮಾಡಬೇಕಾಗುತ್ತೆ, ರಂಧ್ರಗಳು ಮಾಡಬೇಕಾಗುತ್ತೆ. ಸೊ ಆ ರಂಧ್ರಗಳು ಮಾಡಿದ ನಂತರ ನಿಮಗೆ 4-5 ದಿನಕ್ಕೆ ಚಿಕ್ಕ ಪಿನೆಟ್ಸ್ ಅಂತ ಹೇಳ್ತೀವಿ ಮೊಳಕೆ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು 2 ದಿನಕ್ಕೆ ಕಟಾವ್ ಮಾಡುವಂಥಷ್ಟು ಸೈಜಿಗೆ ಬಂದ್ಬಿಡುತ್ತೆ, ಮೆಚುರಿಟಿ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಅದು ಬಂದಿದ ನಂತರ ಅದನ್ನು ನೀವು ಕೈಯಲ್ಲೇ ಕಟಾವ್ ಮಾಡಬೇಕಾಗುತ್ತೆ, ಏನು ಚಾಕು ಅಥವಾ ಬ್ಲೇಡ್ ಉಪಯೋಗಿಸ್ಬಾರ್ದು, ಕೈಯಲ್ಲೇ ಕಟಾವ್ ಮಾಡಿಕೊಂಡು ಅದನ್ನು ನೀವು ನೀಟಾಗಿ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಂಗಿಲ್ಲ, ಅದು ಬೇರೆ ರೀತಿಯಲ್ಲಿ ಉಸಿರಾಡೋಂಥದ್ದು ಪ್ಯಾಕೇಜ್ ಬರುತ್ತೆ. ಸೊ ಅಂಥದ್ರಲ್ಲಿ ನೀವು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಮಾರಾಟ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲದೂ ಉಪಯೋಗಿಸ್ಬೋದು, ಪರಿಚಯವರಿಗೆಲ್ಲ ನೀವು ಸೇವನೆ ಇದು ಮಾಡಿಸ್ಬೋದು. ಅಂದರೆ ಈಗ ಅಣಬೆಯನ್ನು ನಾವು ಬಳಸ್ಕೊಂಡು ಯಾವ್ಯಾವ ರೀತಿಯ ಆಹಾರಗಳನ್ನು ಉತ್ಪಾದನೆ ಮಾಡ್ಕೋಬೋದು ಅಂತೀರಿ? ಗೊಜ್ಜು ಅಂತ ಹೇಳ್ತಾರೆ. ಹೌದು. ಸೊ ಗ್ರೇವಿ ಥರನೂ ಇದು ಮಾಡ್ಕೋಬೋದು ನೀವು. ಆಮೇಲೆ ಸೂಪ್ ತುಂಬ ಪಾಪ್ಯುಲರ್, ಸೂಪ್ ಮಾಡಿದಾಗ ನಿಮಗೆ ವಿಟಮಿನ್ ಬಿ ಚೆನ್ನಾಗಿ ಸಿಗುತ್ತೆ. ಸೂಪ್ಸ್ ಮಾಡ್ಕೋಬೋದು ಯಾರಾದರೂ ಈಗ ಹುಷಾರೆಲ್ಲ ಇಲ್ದಾರ ಮನೆ ಅಂಥ ಟೈಮಲ್ಲಿ, ಬೇಕಿದ್ರೆ ಅವರಿಗೆಲ್ಲ ಇದು ಮಾಡೋಕ್ಕಾಗ್ತಿಲ್ಲ ಅಂದರೆ ಸೂಪ್ ಎಲ್ಲ ಇದು ಮಾಡ್ಕೋಬೋದು. ಜೊತೆಗೆ ಪಲಾವ್ ಮಾಡ್ತಾರೆ. ಆಮೇಲೆ ಪಕೋಡ ಇದೆ, ಈಗ ನಮ್ಮಲ್ಲಿ ಪಿಂಕ್ ಆಯಿಸ್ಟರ್ ಅಂತ ಒಂದಿದೆ, ಈ ಆಯಿಸ್ಟರಲ್ಲೇ ಸುಮಾರು ಕಲರ್ಸ್ ಇದಾವೆ, ಯೆಲ್ಲೋ ಇದೆ ಪಿಂಕ್ ಇದೆ. ಸೊ ಪಿಂಕ್ ಆಯಿಸ್ಟರು ಈ ಪಕೋಡ ಇಂಥವು ಮಾಡೋದಕ್ಕೆ ತುಂಬ ಸೂಟೇಬಲ್ ಇದಾಗತ್ತೆ. ಜೊತೆಗೆ ನೀವು ಸ್ಟಾರ್ಟರ್ಸ್ ಆಗಿ ಅಂತೂ ಗೊತ್ತಿದೆ ತುಂಬಾ ಜನಕ್ಕೆ, ಈಗ ಹೋಟೆಲಲ್ಲಿ ಹೋಗಿ ಏನಾದರೂ ಆರ್ಡರ್ ಮಾಡ್ತೀವಿ ಅಂದರೆ ಸ್ಟಾರ್ಟರ್ಸ್ ನಿಮಗೆ ಸುಮಾರು ಐಟಮ್ಸ್ ಸಿಗ್ತವೆ. ಸೊ ಅದನ್ನು ನೀವು ಯೂಸ್ ಮಾಡೋದು. ಸೊ ನಮ್ಮ ಜನರಲ್ ಆಗಿ ಏನು ನಾವು ಇದು ಮಾಡ್ತೀವಿ ಮನೆಯಲ್ಲಿ ತರಕಾರಿ, ಇದರಲ್ಲಿ ಅದನ್ನು ನಾವು ಉಪಯೋಗಿಸ್ಬೋದು ಸರ್. ಅಂದರೆ ಇದನ್ನು ತಾಜಾವಾಗಿ ಬಳಸಿದಾಗ? ಹೌದು ಸರ್. ಒಣಗಿಸೂ ಬಳಸ್ಬೋದಾ? ಅದು ಒಣಗಿಸಲಿಕ್ಕೆ ನಮ್ಮದೊಂದು ಉಪಕರಣ ಬೇಕು, ಕ್ಯಾಬಿನೆಟ್ ಟ್ರೇಡರ್ ಇರೋಂಥ ಒಂದು ಉಪಕರಣ ಸಿಗುತ್ತೆ, ಅದನ್ನು ನಾವು ಒಣಗಿಸ್ಲಿಕ್ಕೆ ಉಪಯೋಗಿಸ್ಬೋದು. ರಾತ್ರಿ ನಾವು ಆ ಟ್ರೇಡರಲ್ಲಿ ಜೋಡಿಸಿದ ಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಣಗಿರುತ್ತೆ. ಸೊ 1 kg ಅಣಬೆನ ನೀವು ಒಣಗಿಸಿದ್ರೆ ನಿಮಗೆ ಕಡೆಗೆ ಸಿಗೋದು 150-200 grams ಅದು ಪದಾರ್ಥ, ಅದನ್ನು ನೀವು 6 ತಿಂಗಳವರೆಗೂ ಇಟ್ಕೋಬೋದು. ಅದರಲ್ಲಿ ಮತ್ತೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಪುಡಿ ಸಹ ಮಾಡ್ಕೋಬೋದು. ಪುಡಿ ಅದು ಒಣಗಿದ್ದ ಅಣಬೆನ ಪುಡಿ ಮಾಡಿಕೊಂಡು ಈಗ ನೀವು ಮನೆಯಲ್ಲಿ ಚಪಾತಿ ಹಿಟ್ಟಾಗಲಿ ಅಥವಾ ರಾಗಿ ಹಿಟ್ಟು ಮುದ್ದೆ ಮಾಡಲಿಕ್ಕೆ, ಸೊ ಆ ಹಿಟ್ಟಲ್ಲಿ ಒಂದು 5-10% ಅಷ್ಟು ನೀವು ಈ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು. ಪ್ರೋಟೀನ್ಸು ವಿಟಮಿನ್ಸ್ ಏನು ಸಿಗುತ್ತೆ ಅಣಬೆ ಇದರಲ್ಲಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಕೆಲವು ಕಡೆ ಈಗ IHR ಅಂತ ಇದೆ ಹೆಸರುಘಟ್ಟದಲ್ಲಿ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲಿ ಕೆಲವು ಟೆಕ್ನಾಲಜಿ ಅಂದರೆ ಮಾಡಿದ್ದಾರೆ, ಅಣಬೆ ಡ್ರೈ ಪೌಡರಿಂದ ಚಟ್ನಿ ಪುಡಿ ಮಾಡೋದು, ರಸಂ ಪುಡಿ ಮಾಡೋದು, ಈ ಥರ ಎಲ್ಲ ಟೆಕ್ನಾಲಜೀಸ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಒಟ್ಟಾರೆ ಈ ಅಣಬೆ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛಪಡ್ತೀರಾ? ಅಣಬೆ ಪ್ರಕೃತಿ ಕೊಟ್ಟಿರತಕ್ಕಂತಹ ಒಂದು ಅಪರೂಪದ ಪರಿಪೂರ್ಣ ಆಹಾರ, ಇದು ಅತ್ಯುತ್ತಮ ಸಸ್ಯ ಆಹಾರಿ ತರಕಾರಿ ಆಗಿರುತ್ತೆ. ಇದನ್ನ ಪ್ರತಿಯೊಬ್ಬರು ಕೂಡ ವಾರದಲ್ಲಿ ಕನಿಷ್ಠ 1-2 ಬಾರಿ ಆಹಾರವಾಗಿ ಬಳಸಬೇಕು. ಅಣಬೆಯನ್ನು ಉತ್ಪಾದನೆ ಮಾಡಲಿಕ್ಕೆ ರೈತರು ಮತ್ತು ಸಾರ್ವಜನಿಕರು ಮುಂದೆ ಬರಬೇಕು. ಅದಕ್ಕೆ ಬೇಕಾದಂತಹ ತಾಂತ್ರಿಕ ನೆರವು ಮತ್ತು ಸರ್ಕಾರಿ ಯೋಜನೆಗಳಡಿ ಇರುವ ಆರ್ಥಿಕ ನೆರವನ್ನು ಒದಗಿಸಲು ಇಲಾಖೆ ವತಿಯಿಂದ ಎಲ್ಲ ರೀತಿ ನೆರವು ನೀಡಲಾಗುತ್ತೆ. ತರಬೇತಿ ಬೇಕಾದಲ್ಲಿ ನಮ್ಮ ಕೇಂದ್ರವನ್ನು ಸಂಪರ್ಕಿಸಬೇಕು. ನಾವಲ್ಲಿ ಅವರಿಗೆ ಅಣಬೆ ಉತ್ಪಾದನೆ ಬಗ್ಗೆ ತರಬೇತಿಯನ್ನ ಖಂಡಿತವಾಗಿ ಕೊಡ್ತಾ ಇದೀವಿ. ಸದ್ಬಳಕೆ ಮಾಡ್ಕೊಳ್ಬೇಕು ಎಲ್ಲರೂ ಅಂತ ಕೇಳ್ಕೊಳ್ತೀವಿ ಈ ಮೂಲಕ. ಆತ್ಮೀಯ ಕೇಳಿದ್ರೆ ತಮಗೆ ಈ ಅಣಬೆ ಕೃಷಿ ಬಗ್ಗೆ, ಅಣಬೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಎಸ್ ಎನ್ ರುಕ್ಮಿಣಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-98-33-153. ವರುಣ್ ಅಮೀನ್ಗಡ್ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 961-11-52-16. ತುಂಬ ಸಂತೋಷ ರುಕ್ಮಿಣಿ ಅವರೇ, ವರುಣ್ ಅವರೇ, ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಅಣಬೆ ಬೇಸಾಯದ ಬಗ್ಗೆ, ಅಣಬೆಯಲ್ಲಿರುವಂಥ ತಳಿಗಳ ಬಗ್ಗೆ, ಇವುಗಳ ಪ್ರಾಮುಖ್ಯತೆಯ ಬಗ್ಗೆ, ಒಟ್ಟಾರೆ ಈ ಅಣಬೆ ಉತ್ಪಾದನೆಯ ಕೌಶಲ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ. ಧನ್ಯವಾದ. ಇದುವರೆಗೆ ಅಣಬೆ ಪೌಷ್ಟಿಕತೆ ಮತ್ತು ಉತ್ಪಾದನೆ ಕುರಿತು ತೋಟಗಾರಿಕೆ ಇಲಾಖೆಯ ಬೆಂಗಳೂರು ಹುಳಿಮಾವು ಜೈವಿಕ ಕೇಂದ್ರದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎನ್ಎಸ್ ರುಕ್ಮಿಣಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ವರುಣ್ ಅಮೀನ್ಗಡ್ ಅವರೊಂದಿಗೆ ಸಂವಾದ ಪ್ರಸಾರವಾಯಿತು. ಇದು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನ ಆಲಿಸುವಿರಿ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಚಿತ್ರಗೀತೆ ಪ್ರಸಾರವಾಗುವುದು. 9:05 ಕ್ರೀಡಾಲೋಕ, ರಾಜ್ಯ ಕುಸ್ತಿ ಸಂಸ್ಥೆ ಕಾರ್ಯದರ್ಶಿಯಾದ ಎನ್ಆರ್ ನರಸಿಂಹ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಕುಮಾರ್. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ರಾತ್ರಿ 10:05